ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಈಗ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿಯಲ್ಲಿ ಯಶಸ್ಸು ಕಂಡ ಕುಶಾಲನಗರ ಸಮೀಪದ ಚಿಕ್ಕಹೊಸೂರಿನ ಜಯಣ್ಣ ಅವರೊಡನೆ ಮಾತುಕತೆ. ದಲ್ಲಿರುವ ಪಿರಿಯಾಪಟ್ಟಣ ತಾಲೂಕು ಚಿಕ್ಕ ಹೊಸೂರಿನ ಜಯಣ್ಣ ಅವರ ವಿಚಾರವನ್ನ ಈ ಹಿಂದೆ ಕೇಳಲ್ಪಟ್ಟಿದ್ವಿ. ಅವರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ತಾವೇ ಗ್ರಾಹಕರಿಗೆ ಮಾರಾಟ ಮಾಡೋದು, ಶ್ರಮಪಟ್ಟು ದುಡಿಮೆ ಮಾಡಿ ಬೆಳವಣಿಗೆ ಆಗಿರೋದ ಅಲ್ಲಲ್ಲಿ ಉಲ್ಲೇಖ ಆಗಿತ್ತು. ಅವರು ಸಹ ಇತ್ತೀಚೆಗೆ ಸಂಪರ್ಕ ಮಾಡಿ ಮಾತಾಡಿದರು. ಇವತ್ತು ಅವರ ಜೊತೆಗೆ ಅವರ ಕೃಷಿ ಅನುಭವಗಳು ಮತ್ತು ಜೀವನದ ಬೆಳವಣಿಗೆ ಕುರಿತಂತೆ ವಿಚಾರಗಳನ್ನು ತೆಗೆದುಕೊಂಡು ಪ್ರಸಾರ ಮಾಡ್ತಿದ್ದೀವಿ. ಜಯಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮ್ದು? 25 ಆಗಿದೆ ಸರ್. ಏನ್ ಓದಿದ್ರಿ? ಮೂರನೇ ಕ್ಲಾಸ್ ಸರ್. ವಿದ್ಯಾಭ್ಯಾಸ ಕಮ್ಮಿ ಅಲ್ಲ ಸರ್ ಆಗ. ಓಹೋ, ಆದ್ರೂ ಕೆಲವೊಬ್ರು ಬಹಳ ಚೆನ್ನಾಗಿ ಓದಿರೋರು ಇದಾರೆ ನಿಮ್ಮ ವಯಸ್ಸಿನವರು. ನಿಮಗೆ ಓದ್ಲಿ ಜಮೀನ್ ಇದ್ರೆ ನೀರಾವರಿ ಇಲ್ಲ, ಮಳೆ ಆಶ್ರಯದಲ್ಲಿ ಬೆಳಿಬೇಕು ಸರ್. ಈಗೆಲ್ಲ ಕಾವೇರಿಗೆ ಪಂಪ್ ಸಾಡಿ ಮದುವೆ ಮಾಡ್ದವ್ಳ. ಎಲ್ಲ ವ್ಯವಸಾಯದಿಂದ ಸರ್. ನಾವು ವ್ಯವಸಾಯದಿಂದ ಅಡಿಕೆ ತೋಟ, ಆಲ್ಕರಿ ಹಸ್ಕೊಳ್ಳು ಸರ್. ಎಲ್ಲ ಮಾಡಿ ಸರ್. ಸ್ವಲ್ಪ ತರಕಾರಿ ಅಂದ್ರೆ ಸರ್ 5 ಕ್ವಿಂಟಲ್ ಮಾಡೋದು ಸರ್. 5 ಕ್ವಿಂಟಲ್ ಮಾಡಿ ನಾವು ಎಲ್ಲ ಶುಂಠಿ ಬೆಳೆ ತರ ಮಾಡಿ ಸರ್. ಆ ಬೀಜ ಹಾಕಿ ಮತ್ತೆ ಸಗಣಿ ಎಲ್ಲ ಕಲಸಿದೀವಿ ಸರ್. ತುಂಬಾ ಕ್ವಾಲಿಟಿ ಬೆಳೆಯೋದ್ರಿಂದ ನಮ್ಗೆ ಊರು ಒಂದು 5 ಎಕರೆ ಇದೆ ಸರ್. ಅಡಿಕೆ ಎಷ್ಟಿದೆ, ತೆಂಗೆ ಎಷ್ಟಿದೆ, ಭತ್ತ ಎಷ್ಟು ಬೆಳೆ? ಅಡಿಕೆ 1 ಎಕರೆ ಇದೆ ಸರ್. ಗದ್ದೆ 1.5 ಎಕರೆ ಸರ್ 1 ಭತ್ತ. ತೆಂಗಿನ ತೋಟ 1 ಎಕರೆ ಸರ್. ಆಮೇಲೆ ಈಗೆಲ್ಲ ಹಲವಾರು ಬೆಳೆ ಸರ್. ನಮ್ಗೆ ಕಾವೇರಿ ನದಿ ನೀರಿದ್ರಿಂದ ನಮ್ಗೆ ನೀರಿಗೆ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಟೌನ್ ಕರೆಂಟ್ ಅನುಕೂಲ ಇದೆ ಸರ್. ಚೆನ್ನಾಗಿದೆ ಸರ್ ವ್ಯವಸಾಯದಲ್ಲಿ ಅಲ್ವಾ? ಹೌದು ಸರ್. ಹೌದು. ಎಷ್ಟು ತರನಾದ ತರಕಾರಿಗಳನ್ನ ಬೆಳ್ಕೊಳ್ತೀರಿ ತೋಟದಲ್ಲಿ? ಮಾತಾಡಿದ್ರಿ ಬೀನ್ಸ್ ಸರ್, ಆಮೇಲೆ ಅಲಸಂದೆ, ಸೌತೆ, ಮೂಲಂಗಿ. ನಮ್ಗೆ ಉತ್ತಮ ರೇಟ್ ಸಿಗ್ತದೆ ಸರ್. 20-25 ರೂಪಾಯಿ ಸಿಗ್ತದೆ ಸರ್. ನಮ್ಮ ತೋಟಕ್ಕೆ ಚೆನ್ನಾಗಿ ಬೆಳೆಸಲ್ಲ ಸರ್. ಆಮೇಲೆ ಮರ ಕೂಲಿ ಕೊಡ್ಬೇಕು ಅವರು. ಒಂದು ಮರ 10 ಕಾಯಿ ಕಡಿದ್ರೆ 4 ಕಾಯಿ ಕಡಿದ್ರು 100 ರೂಪಾಯಿ ಕೊಡ್ಲೇಬೇಕು. ನಾವೇ ಮಾಡದಿಂದ ಸರ್ ನಮ್ಗೆ 12 ರೂಪಾಯಿ ಉಕ್ಕುತ್ತೆ ಸರ್. ಆಮೇಲೆ ನಾವೇ ಖರ್ಚು ಕಮ್ಮಿ ಮಾಡ್ಕೊಂಡು ಸರ್. ಮತ್ತೆ ಮರದ ರಂಬೆಗಳು ನಿಲ್ಲಿಸ್ಕೊಂಡು ಸರ್. ಆಮೇಲೆ ತೆಂಗಿನಿಂದ ಜರಿದು ಅದನ್ನೇ ಬಡಿಗಳೆಲ್ಲ ಮಾಡಿ ಆದಷ್ಟು ಕೂಡ ಖರ್ಚು ಕಮ್ಮಿ ಬೆಳೆಯೋ ಸರ್. ನಾನು 1000 ರೂಪಾಯಿ ಸರ್ ಅದು. ಆದ್ರೆ ನಮ್ಗೆ ಒಂದು ನೀವು ಶ್ರಮ ಪಟ್ಟು ದುಡಿಯೋದ್ರಿಂದ ಮತ್ತೆ ಆಳು ಕಾಳುಗಳ ಮೇಲೆ ಅವಲಂಬನೆ ಆಗದನ್ನೇ ಕೃಷಿಯಲ್ಲಿ ನಿರತರಾಗಿರೋದ್ರಿಂದ ಅನುಕೂಲ, ಒಳ್ಳೆ ಪ್ರಯೋಜನ. ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಕರ್ಕೊತೀವಿ ಸರ್. ಕೆಲಸ ಅಂದ್ರೆ ಯಾವ್ದಕ್ಕೆ ಕರ್ಕೊಳ್ತೀರಿ? ಈಗ ನೋಡಿ, ಅಡಕೆ ಕ್ಲೀನ್ ಮಾಡ್ಬೇಕು, ಜೋಳ, ಶುಂಠಿ, ಅದಕ್ಕೆಲ್ಲ ಲೇಬರ್ ಕರ್ಕೊತೀವಿ ಸರ್. ನಾನು ಮಿಸ್ಸಸ್ ಸ್ವಲ್ಪ ಸ್ವಲ್ಪ ಸರ್ ಇದೊಂದು 5-5 ಕ್ವಿಂಟಲ್ ಮಾಡ್ಕೊಳ್ಳೋದು. ನಮ್ಗೆ ಬಹಳ ನೆಮ್ಮದಿ ಕೊಟ್ಟಿದೆ ಸರ್. 10 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಆಮೇಲೆ ನಾನೊಬ್ಬ ರೈತ ಆದ್ರೂ ನನ್ನ ಕಾರ್ ತಗೊಂಡು ಡ್ರೈವರ್ ಕರ್ಕೊಂಡು ತಿರ್ಗಾಡ ಸರ್. ನನಗೆ ಓಡಿಸ್ಲಿಕ್ಕೆ ಅಷ್ಟೇ ಟೈಮ್ ಇಲ್ಲ. ಟೈಮ್ ಇಲ್ಲ ಮತ್ತೆ ಕಲ್ತಿ ಇಲ್ವಾ? ಇಲ್ಲ ಸರ್, ಮತ್ತೆ ನಾನು ಬಿಜಿ ಆಗಿರ್ತೀನಿ ಸರ್ ಯಾವಾಗ್ಲೂ ಕೂಡ. ಎಲ್ಲೋ ಬೇಕಾದ್ರೆ ರೆಸ್ಟ್ ಅಲ್ಲಿ ಹೋಗ್ಬೇಕು ಅನಿಸ್ತದೆ. ಒಂದ್ 6.5 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡೆ ಸರ್. ಯಾವಾಗ? ಇಲ್ಲ 4 ಆಯ್ತಾರೆ ಸರ್, ಬ್ಯಾಂಕ್ ಅವರೆಲ್ಲ ಬಂದು ನೋಡಿ ಖುಷಿ ಪಟ್ಟು ಸರ್. ಕೃಷಿ ಮೇಲೆ ಸಾಲ ಕೊಟ್ರೆ ಸರ್. ನಮಗೆ ವ್ಯವಸಾಯ ಬಿಟ್ರೆ ಬೇರೆ ಯಾವ್ದು ಇಲ್ಲ ಸರ್ ಕ್ರಾಪ್. ನೀವು ಎಷ್ಟು ಜನ ಅಣ್ಣ ತಮ್ಮಗಳು? ನಾವು 2 ಜನ, ಅವನಿಗೆ ಒಂದು 5 ಎಕರೆ, ತಮ್ಮನಿಗೆ ಬೇರೆ ಬೇರೆ ಆಗಿದೀವಿ ಸರ್. ಈಗ ನೀವು ಚಿಕ್ಕವರಿದ್ದಾಗ ನಿಮ್ ತಂದೆಯವರಿಂದ ಆಗ ಇಷ್ಟು ಡಿಮಾಂಡ್ ಇಲ್ಲ ಸರ್ ಆ ಜಮೀನಿಗೆ. ಆಗ ನಮ್ ದಾಯದಿಗೆ ಹೋದ ಒಂದ್ 5 ಎಕರೆ ತಗೊಂಡೆ ಸರ್. ನಮ್ದು 5 ಎಕರೆ ಇತ್ತು, ನಮ್ಮ ತಂದೆ ಒಂದು 10 ಎಕರೆ ಮಾಡೋದ್ರ ಸರ್. ಆಗ 5 ಎಕರೆ ಆಗ ಬೆಜ್ಜಿದ್ರು ಸರ್, ಮಳೆ ನೀರಿಗೆ ಆಶ್ರಯ ಬೆಳಿತಿದ್ದ. ಈಗ ನಾವು ಪಂಪ್ ಸೆಟ್ ಮಾಡ್ಕೊಂಡಿದ್ದೀವಿ ಸರ್. ಅವರಿಗೆ ಬೇರೆ ಪಂಪ್ ಸೆಟ್, ನಮ್ಗೆ ಬೇರೆ ಯಾವಾಗ್ಲೂ ಕಳ್ಸಕ್ಕಾಗಲ್ಲ. ಕೃಷಿಗೋಸ್ಕರ ಫೋನ್ ಮಾಡ್ತಾರೆ ಸರ್, ತುಂಬಾ ದೂರದಿಂದ. ಬಹಳ ಶ್ರಮ ಬಿದ್ದು 5 ಗಂಟೆ ಅದ್ರಗೆಲ್ಲ ಕುಯ್ದು ಕಳ್ಸಿಕೊಟ್ಟಿದ್ದೀನಿ ಸರ್. ಬಸ್ ಅಲ್ಲಿ ಯಾವಾಗ್ಲೂ ಒಂದ್ 7-8 ತರಕಾರಿಗಳನ್ನ ಬೆಳ್ಕೊಂತೀರಿ ಅಲ್ವಾ? ವಾರದಲ್ಲಿ 2 ದಿವಸ ಹೋಯ್ತೀವಿ. ಇನ್ ಬೇರೆ ತರಕಾರಿಗಳು ತೊಂಡೆಕಾಯಿ ಸರ್, ಇನ್ನು ಹಲವಾರು ಬಿಟ್ಬಿಟ್ಟಿದೆ. ತೊಂಡೆ ಇದೆ, ತಗರಿ ಇದೆ, ಅದೆಲ್ಲ ವಾರದಲ್ಲಿ 5 ದಿವಸ ಸರ್ ಬೆಳಿಬೇಕಲ್ಲ ಸರ್. ಅದು ಹೌದು. ಮತ್ತೆ ಕೊತ್ತಂಬರಿ ಸೊಪ್ಪು, ಸಬ್ಬಸ್ಗೆ, ಮೆಂತ್ಯ ಅದನ್ನು ಬೆಳ್ಕೊಂತೀರಾ ಸರ್? ಸೊಪ್ಪೆಲ್ಲ ಐಟಮ್, ಬಿಂಬೆ, ಬಾಳೆ ಸರ್, ಬಾಳೆ ದಿಂಡು ತರಿಸ್ಕೊಳ್ತಾರೆ ಸರ್ ಟೌನಲ್ಲಿ. ಆಮೇಲೆ ಹಣ್ಣು 2-3 ದಿವಸ. ಹೌದು. ನಾವು ಪೇಪರ್ ಎಲ್ಲ ಬಂದ್ರಿಂದ ನಮ್ ನಂಬರ್ ತಗೊಂಡು ಕೆಲವರೆಲ್ಲ ಫೋನ್ ಮಾಡ್ತಾರೆ. ಈಗ ನೀವು ಸರ್ ಒಂದು 3-4 ಜನಕ್ಕೆ ಒಟ್ಟಿಗೆ ಆರ್ಡರ್ ಬಂದ್ಬಿಟ್ರೆ ಸರ್, ನಾನು ಅಡ್ಜಸ್ಟ್ ಮಾಡಿ ಒಂದು 3-4 ಜನಕ್ಕೆ ಕೊಡ್ತೀವಿ. ಇಲ್ಲ ಅಂದ್ರೆ ನಾನು ವಾರದಲ್ಲಿ ಗಂಡೆಂತೀರ್ ಕುಯ್ಕೊಂಡು ಸರ್ ಎಲ್ಲ ವಾಶ್ ಮಾಡ್ಬೇಕು ಸರ್ ಕ್ಲೀನಾಗಿ. ಆಮೇಲೆ ಸರ್ ನಾವು ಊಟ ಗೀಟ ಎಲ್ಲ ಮಾಡಿ 3 ಗಂಟೆಯಿಂದ 6 ಗಂಟೆ ಸರ್ ವ್ಯಾಪಾರ. ಆಮೇಲೆ ಇಲ್ಲಿ ಹಸು ಹಾಲು ಹಾಕಕ್ಕೆ ಬರ್ಬೇಕು ಸರ್. ಹಾಲು ಇದೆ ನಮ್ಮ 3 ಗಂಟೆ ಡೈರಿ ಬಿಎಂಸ್ ಇದೆ ಸರ್, ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಸರ್. ಹೌದು. 3 ಗಂಟೆಯಿಂದ 6 ಗಂಟೆ ಅಂದ್ರೆ ಸಾಯಂಕಾಲ ಅಲ್ವಾ? ಮಧ್ಯಾಹ್ನ ಮೇಲೆ ಅಲ್ಲ, ಕೆಲವೊಬ್ರು ಬಹಳ ಬೇಗ ಎದ್ಬಿಟ್ಟು ಹೋಗಿ ಮಾರಾಟ ಮಾಡ್ಕೊಂಡು ಬರೋದಿದೆ. ಇವತ್ತು 4 ಗಂಟೆ ಕುಯ್ತಾರೆ, ನಾಳೆ ಬೆಳಿಗ್ಗೆ ಸಪ್ಲೈ ಕೊಡ್ತಾರೆ. ನಾವು ತಿಂಡಿ ಗಿಂಡ ಎಲ್ಲ ಮಾಡ್ಕೊಂಡು 10-11 ಗಂಟೆ ಶುರು ಮಾಡ್ತೀವಿ ಸರ್. ಆಮೇಲೆ ಅದೆಲ್ಲ ವಾಶ್ ಮಾಡ್ಕೊಂಡು ಸರ್ ನೀಟಾಗಿ ತಗೊಂಡೋಗ ಸರ್. ಒಂದು ಬೇಡಿಕೆ ಅಂದ್ರೆ ಸರ್ ನೋಡಿದವರು ಯಾರು ಬಿಡಲ್ಲ, ಆತರ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್. ಏನ್ ಕುಶಾಲ್ ನಗರದಲ್ಲಿ ಒಂದ್ ಕಡೆ ಕುತ್ಕೊಂಡು ಮಾರಾಟ ಮಾಡ್ತೀರಾ ಅಥವಾ? ಇಲ್ಲ ಇಲ್ಲ ಸರ್, ನಾವು ಮನೆ ಮನೆಗಳೇ ಸಪ್ಲೈ. ಮತ್ತೆ ಕುಶಾಲ್ ನಗರದಲ್ಲಿ ತಿರ್ಗಾಡ್ಲಿಕ್ಕೆ ಏನು ವಾಹನ ಇಟ್ಕೊಂಡು? ನಮ್ದೊಂದು ಸಿಗ್ನಲ್ ಆಗಿದೆ ಸರ್, ಒಂದ್ 10 ವರ್ಷದಿಂದ ಎಲ್ರಿಗೂ ಅದೊಂದು 6 ಮೇಡಮ್ ಸಾಕು ಸರ್. ನಮ್ ಸಿಗ್ನಲ್ ರೈತರುಗಳ ಸ್ವಲ್ಪ ಬುದ್ಧಿವರ ಸರ್. ನಮಗೆ ವ್ಯಾಪಾರಿಗಳಾದ್ರೆ ಏನು ಅನ್ಸೋದಿಲ್ಲ. ನಾವು ರಿಲೇಷನ್ ಗಳಲ್ಲಿ ಆಮೇಲೆ ಏನಂತರ ಮುಜುಗರ ನಮ್ಗೆ ಕೂಗಕ್ಕೆ. ಅಲ್ಲ ತಪ್ಪೇನಿಲ್ಲ ಬಿಡಿ, ನನ್ನ ಅನ್ಸಿಕೆ. ನಾವು ಸ್ವಲ್ಪ ಅಲ್ಲಿಂದ ರೈತರುಗಳು ಇಲ್ಲಿ ಒಳಾಂತರಂಗದಲ್ಲೇ ಬೆಳೆದು ಊರಲ್ಲೂ ಮಾರಕ್ಕೆ ಸ್ವಲ್ಪ ಸರ್ ನಾಚಿಕೆ, ಏನೋ ಒಂಥರ ಮನ್ಸಿಗೆ. ಹಾಗೆ ಹೊರಗಡೆ ಆರ್ಡರ್ ಮಾಡ್ತೀನಿ ಸರ್, ಅವರು ರೆಗ್ಯುಲರ್ ಆಗಿ ತರಕಾರಿ ಅಂತ ಬಂದು ಹೊರಗಡೆ ಬಂದು ತಗೊಳ್ತಾರೆ. ಈ ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತಲ್ಲ ತರಕಾರಿಗಳು, ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಕೊಡ್ತೀರ? ಈಗ ಮನೆಗೆ ತಂದು ಕೊಡ್ತಿರ್ಲ ನೀವು ಅಂದ್ಬಿಟ್ಟು ನಮ್ಗೆ ಸರ್ ಅವ್ರು ಬಹಳ ಖುಷಿ ಪಟ್ಟು ಆ ರೇಟ್ ಕೊಡ್ತಾರೆ ಸರ್ ಅವ್ರು ಸರ್. ಜನ ಚೌಕಾಸಿ ಏನ್ ಮಾಡಕ್ ಹೋಗಲ್ಲ. ಇಲ್ಲ ಇಲ್ಲ ಸರ್, ಅದು ನಮ್ಗೆ ಖುಷಿ ಸರ್. ನಾವು 1-2 ಜಾಸ್ತಿನೇ ಕೊಡ್ತೀವಿ ಸರ್. ಮತ್ತೆ ತೋಟಕ್ಕೆ ಬಂದ್ ಕೆಲವರೆಲ್ಲ ತಗೊಂಡ್ ಹೋಗ್ತಾರೆ ಸರ್. ಬಾಳೆಹಣ್ಣನ್ನು ಮಾರಾಟ ಮಾಡ್ತೀರಾ? ಎಲ್ಲ ಸರ್, ಎಲ್ಲ ಬಂದು ತಗೊಂಡ್ ಹೋಗ್ತಾರೆ ಸರ್. ಹೌದು. ಇದು ಮಾತ್ರ ಸೈಡ್ ಸರ್, ಸ್ವಲ್ಪ ಒಂದು 3 ಗಂಟೆಯಿಂದ ಒಂದು 2 ಗಂಟೆ ವ್ಯಾಪಾರ, ಒಂದು 2,000 ರೂಪಾಯಿ ಮಾಡ್ಕೊಳ್ಳೋ ಸರ್ ವಾರದಲ್ಲಿ. ಒಂದು 4,000 ಸರ್. ನೋಡಿ ನೋಡಿ. ಆಮೇಲೆ ಸರ್ ನಾವು ಬೆಳೆದಿರ್ತೀವಿ ಸರ್, ಮುಸ್ಕಿನ ಜೋಳ ಫ್ರೆಶ್ ಇರೋದ್ರಿಂದ ಏನ್ ಬೆಳಿತೀರಿ ನೀವು ಅದನ್ನ ತಗೊಬನ್ನಿ ಅಂತ ಹೇಳ್ತಾರೆ ಸರ್. ಆಗ ಮುಸ್ಕಿನ ಜೋಳ ಬಂದ ಟೈಮಲ್ಲಿ ನನಗೆ ಅದೊಂದು 500 ರೂಪಾಯಿ ಓಡ್ತು ಸರ್, 10 ರೂಪಾಯಿಲಿ. ದಳ್ಳಾಳಿಗಳು ಬಂದು ತಗೊಂಡ್ರೆ ಸರ್ ಒಂದು 5 ರೂಪಾಯಿ ತಗೋತಾರೆ, ಅವರು 10 ರೂಪಾಯಿ ಮಾಡ್ಬೇಕಲ್ಲ ಸರ್. ಹೌದು ಹೌದು. ಅದರಿಂದಲೇ ಬಿಟ್ಟು ಮಾತಾಡ್ತೀನಿ. ಹೌದು ಹೌದು, ಸಹಜ. ರೈತರು ತುಂಬಾ ಹೇಳ್ಕೊಳಕ್ ಇಷ್ಟ ಪಡಲ್ಲ, ನೀವು ಹೇಳಿದ್ರಲ್ಲ ಮುಜುಗರ. ಹೌದಲ್ಲ ಸರ್, ಏಕೆಂದ್ರೆ ನಮ್ಗಿಂತ ಉತ್ತಮ ಬೆಳೆಯರವರೇ ಸರ್. ಆದ್ರೆ ಯಾರೇ ಉತ್ತಮ ಎಲ್ಲ ಸಿಕ್ತಿ ಸರ್. ಇಲ್ಲಿ ಎಷ್ಟೋ ಪಾಸ್ ಆಗುದು, ಫೇಲ್ ಆಗುದು ಸರ್ ಬೆಳೆ. ಆಮೇಲೆ ಬೇಜಾರು ಸರ್, ಮನಸ್ಸಲ್ಲಿ ಉಲ್ಲಾಸ ಇಲ್ಲ. ಆಮೇಲೆ ಸರ್ ನೆಕ್ಸ್ಟ್ ಕಬ್ಬು ಬೆಳೆದ ಸರ್, ಆಗ ಮಂಡ್ಯ ಮತ್ತೆ ಸರ್ ಐಸಿಎಲ್ ಎಲ್ಲಾ ಕಡೆ ನೋಡೋದು ಸರ್, ಅದು ಲಾಸು. ಸರ್ ಮೆಣಸಿಕಾಯಿ ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದು ಖುಷಿ ಇಲ್ಲ ಸರ್. ಇಲ್ಲಿಂದ ಬಾಡಿಗೆ ದಳ್ಳಾಳಿಗಳು ಸರ್ ಆಗದು ಬೇಡ ಸರ್, ನಮಗೆ ತೃಪ್ತಿ ಕೊಡ್ತಾ ಇದೆ ಸರ್. ಅಲ್ಲ, ಒಂದ್ ರೀತಿಯಲ್ಲಿ ನೀವು ಸಂತೃಪ್ತಿಯಿಂದ ಸಾವುಕಾರ ರೂಪಾಯಿ ಸಂಪಾದನೆ ಮಾಡುವಾಗ 250 ಬರೋಂಗೆ ಖರ್ಚು ಇಟ್ಕೊಳ್ಳ ಸರ್. ತರಕಾರಿ ಬೆಳೆನು ಅಷ್ಟೇ, ಬೇರೆ ಬೆಳೆಗಳು ಬಹಳ ಸರ್ ಇತ್ತ ಅಂತ. ಹೌದು, ಒಳ್ಳೆ ದುಡಿಮೆಗಾರರು ಆಸಕ್ತಿಯಿಂದ ಜೀವನ ಮಾಡ್ತಾರೆ. ಯಾವಾಗ್ಲೂ ಕೂಡ ಜಮೀನಲ್ಲಿ ಇರ್ತೀಯಲ್ಲ, ನಮ್ಮ ಪಂಚಾಯತಿಯವರು ಖರ್ಚಿ ಎಲ್ಲ ಸವಲತ್ತುಗಳು ಕೊಡ್ತಾರೆ ಸರ್, ತೊಂದರೆ ಇಲ್ಲ. ಒಳ್ಳೇದು. ಇನ್ನು ಕೆಳಗೆ 2 ಗಂಟೆ ಜಮೀನ ಒಳವರಿಗೂ ನಮ್ದು, ಅಲ್ಲಿ ರಾಣಿಘಾಟ್ ಹೋಗೋ ರೋಡ್ ಗೋಲ್ಡನ್ ಟೆಂಪಲ್ ಬರ್ತಲ್ಲ ಅದೇ ರೋಡು, ಅಲ್ಲಿಂದ ಫುಲ್ ಜಮೀನೇ ಸರ್. ತೋಟದಲ್ಲೇ ವಾಸ ಇದ್ರಿ ಅಲ್ವಾ? ತೋಟದಲ್ಲಿ ಏನು ಸರ್, ಮತ್ತೆ ಸುತ್ತ ಮರ ಎಲ್ಲ ಹಾಕೊಂಡಿದ್ವಿ ಸರ್. ಎಂತೆಂತ ಮರ ಹಾಕೊಂಡಿದ್ರಿ? ಸಿಲ್ವಾರ ಸರ್, ತುಂಬಾ ಮರ ಇತ್ತು ಸರ್, ಎಲ್ಲ ಗಿಡ ಇದೆ ಸರ್. ಐದು ಕ್ವಿಂಟಲ್ ಹೋಗಿದೆ ಸರ್ ಅಡಿಕೆ. ಸರಿ ವರ್ಷದಲ್ಲಿ ಹೋಯ್ತು ಸರ್, ಇದೆ ಸರ್. ಆಮೇಲೆ ಮತ್ತೆ ಜೋಳ ಹಾಕಿಲ್ಲ ಸರ್, ಈಗ ನಾವು ಅಲ್ಸಂದೆ ಹಾಕ್ತೀವಿ ಸರ್ ಕಡ್ಲಿ. ಅದು ಪೌಷ್ಟಿಕಾಂಶ ಬೇಕಲ್ಲ ಸರ್, ಒಳ್ಳೆ ಪೌಷ್ಟಿಕಾಂಶ ಇದರಿಂದ ಸರ್. ನೆಕ್ಸ್ಟ್ ಬೆಳಗ್ಗೆ 40 ಕ್ವಿಂಟಲ್ ಯಾವಾಗ್ಲೂ ಸರ್, ಈ ಸರಿ 42 ಕ್ವಿಂಟಲ್ ಆಗ್ತು. ಯಾವಾಗ್ಲೂ ಸರ್ ಭತ್ತ ಆಗ್ಬೋದು, ಯಾವ್ದೇ ಆಗ್ಲಿ ಸರ್ ಬಂಪರ್ ಇಳುವರಿ ಇತ್ತಾಗ ಸರ್ ಸ್ವಲ್ಪ ಜಾಸ್ತಿ ಶ್ರದ್ಧೆ ಖರ್ಚು ಮಾಡಿದೆ ಸರ್. ಮಣ್ಣು ಒಂದ್ ಕಡೆಯಿಂದ ಅಡಿಸಿದ್ವಿ ಸರ್, ಯಾರೋ ಮಣ್ಣು ಕೊಟ್ರ ಸರ್ ನಮ್ ಪಕ್ಕದವರು, ಆ ಮಣ್ಣೆಲ್ಲ ಅಡಿಸ್ತ ಸರ್. ಓ ಸರಿ ಕೆದ್ದೆ ಮಣ್ಣು ಸರ್, ಅದನ್ನ 1 ಲಕ್ಷ ರೂಪಾಯಿ ಮಣ್ಣು ತಗೊಂಡು ಒರೆಸಿದ್ವಿ ಸರ್ ಜಮೀನಿಗೆಲ್ಲ. ಮಣ್ಣು ಸ್ವಲ್ಪ ಬದಲಾವಣೆ ಇಲ್ಲ ಸರ್, ಅದ್ರಲ್ಲಿ ಸ್ವಲ್ಪ ಏನೋ ತಾತ್ಕಾಲಿಕ ಮೇಲು ಗೊಬ್ಬರವಾಗಿ ಎಷ್ಟು ಬಿಟ್ರೆ ಹೌದು ತಾನಿಕು ಮತ್ತೆ ಗೊಬ್ಬರದಿಂದೆಲ್ಲ ಏನೋ ಒಟ್ಟಲ್ಲಿ ನಮ್ ನಿಮ್ ತರಕಾರಿ ಸ್ವಲ್ಪ ಎರಡು ಮಿಲ್ಸ್ ತಡಿತೀವಿ, ಅವೆಲ್ಲ ಬಾಡತ್ತೆ ಅಂತ ಹೇಳ್ತಾರೆ ಸರ್. ಹೂಗಳನ್ನು ಬೆಳೆದು ಹೂಗಳನ್ನು ಮಾರಾಟ ಮಾಡ್ತೀರಾ ತರಕಾರಿಗಳನ್ನ ತೆಗೆದುಕೊಂಡು ಹೋಗುವಾಗ? ಒಂದು 10 ಕೆಜಿ ಹೋಯ್ತು ಸರ್. ಹಬ್ಬ ರೀತಿಯಿಂದಲೇ ಬೇಡಿಕೆ ಸರ್, ನಾವಂದ್ರೆ ಅಲ್ಲಿ ಕೂತ್ಕೊಂಡು ಮಾರಲ್ವಲ್ಲ ಸರ್. ನಾವೇನಾಯ್ತಂದ್ರೆ ಅವ್ರು ಕೇಳಿದ್ರೆ ಸರ್ 5 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ನಮ್ಗೆ ನೇರವಾಗಿ ಸರ್ ಹಬ್ಬ ರೀತಿನೇ ಇದ್ಮೇಲೆ ಸರ್ ಬೇಡಿಕೆ ತುಂಬಾ ಇರ್ತದಲ್ಲ. ಹೌದು ಹೌದು, ನಾವು ಮನೆಗೆ ಸಪ್ಲೈ ಕೊಡೋದ್ರಿಂದ ಫ್ರೆಶ್ ಆಗಿ ಸರ್ ಯಾರು ಏನ್ ಮಾರ್ಕೆಟ್ ರೇಟ್ ಅದೇ ಅಷ್ಟೇ ಕೊಡ್ತಾರೆ ಸರ್, ಯಾರು ಚೌಕಾಸಿ ಮಾಡೋದಿಲ್ಲ ಬೆಳೆದು ಮಾಡ್ತಾರೆ ಅಂತ. ಹಿಜವೇಣ್ಣ ಅಂತಲೇ ಹಾಕೊಂಡಿದ್ದಾರೆ ಸರ್ ಮೊಬೈಲ್. ಹಸುಗಳು ಎಷ್ಟು ಇಟ್ಕೊಂಡಿದ್ದೀರಿ? ಹಸು ಒಂದು 3 ಇದೆ ಸರ್, ಒಂದ್ ಕಡೆ ವ್ಯಾಪಾರಕ್ಕೆ ಹೋಗ್ಬೇಕಲ್ಲ ಸರ್, ಅದ್ರಿಂದ ಅವ್ರಿಗೆ ತುಂಬಾ ವರೆ ಆಗ್ತದೆ ಅಂತ ಎತ್ಕೊಂಡು ಇಟ್ಕೊಂಡ್ರೆ ಸರ್. ಎಲ್ಲ ಟ್ರ್ಯಾಕ್ಟರ್ ಅದನ್ನ ಎಲ್ಲ ಕೂಡಿ ಇಟ್ಕೊಂಡು ನಾನು ಒಂದು ತರಕಾರಿ ಬೆಳೆ ಸರ್. ಈಗ ನಮ್ಮಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಲ್ಲ ಕುಶಲ ಅಂದ್ರ ಹಾಕುದು ಮಧ್ಯಂತರದಲ್ಲಿ ಲೂಜ್ ಮಾಡಿ ಮಣ್ಣ ಸಗಣಿ ಕಲ್ ತುಗಿಯೋದು, ಅದ್ರಿಂದ ಸರ್ ತುಂಬಾ ವೆರೈಟಿ ಆಗಿರುತ್ತೆ ಸರ್ ತರಕಾರಿ. ಡ್ರಮ್ಗಳು ಇಟ್ಕೊಂಡಿದ್ದೀರಾ? ಡ್ರಮ್ ಇಟ್ಕೊಂಡಿದ್ದೀವಿ ಸರ್. ವ್ಯವಸಾಯಗಾರ ತುಂಬಾ ಅಂತ ಹೇಳ್ಕೊಳಕ್ ಇಷ್ಟ ಪಡೋದಿಲ್ಲ, ಆದಷ್ಟಿಗೆ ತಕ್ಕ ಮಟ್ಟಿಗೆ ನಾನು ನನ್ನ ಅನುಭವದಲ್ಲೇ ಮಾಡ್ಕೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾನು ವಾರಾನ್ಗಟ್ಲೆ ಕಲಸಿ ಅದೇನೋ ಆರ್ಗಾನಿಕ್ ಅದು ಇದು ಮಾಡ್ತಲ್ಲ ಅದೆಲ್ಲ ಹೇಳ್ಕೊಳಕ್ ಇಷ್ಟ ಪಡೋದಿಲ್ಲ ಸರ್. ನನ್ನ ಮಾಡಿಯಕ್ಕೆ ನನಗೆ ಅಷ್ಟು ಹೋಗಿಲ್ಲ ಸರ್, ಸಗಣಿ ಸಾರದಿಲ್ವಲ್ಲ ಸರ್, ಅದರಿಂದ 3 ಹಸುಗಳಿಂದ ಒಂದ್ 4 ದಿವಸ ಕೂಡಿ ಇಟ್ಕೋಬಿಟ್ಟು ಕಲಸಿ ನೇರವಾಗಿ ಉಯ್ಯೋದು ಸರ್ ಗಿಡಗಳಿಗೆ. ಅಂದ್ರೆ ಅವತ್ತಿಂದ ಅವತ್ತೇ ಕಲಸಿ ಉಯ್ದ್ಬಿಡ್ತೀನ ಸೇರಿಸ್ತೀರಾ? ಇಲ್ಲ ಸರ್, ಗಂಜಲ ಏನು ಸೇರಿಸ್ತಾ ಇಲ್ಲ ನಾನು, ಅದು ಹೇಳಿಲ್ಲ ಸರ್. ನಾನು ತುಂಬಾ ಅದ್ರಲ್ಲೆಲ್ಲ ಆಸಕ್ತಿ ಅಷ್ಟು ಮಾಡಿ ಒಂದು ವಾರಾನ್ಗಟ್ಲೆ ಅದು ನೀವು ಹೇಳಂಗೆ ಇಟ್ಟು ಸ್ವಲ್ಪ ಕಳಿಬೇಕು. ಹೌದು ಹೌದು, ಇದು ಕೂಡ ಸರ್ ಬುಡಕ್ ಬಿದ್ಬಿಟ್ರೆ ಗ್ಯಾಸ್ ಇರ್ತದಲ್ಲ ಸರ್ ಇದು. ಹೌದು, ಉರ್ದಂಗ ಆಗುತ್ತಲ್ವಾ? ಹೌದು, ಉರ್ದಂಗಲ್ಲ ಸರ್, ಸತ್ಯ ಹೋಗ್ತದೆ ಅದು ಮಕ್ಕಳಿದ್ದಂಗೆ ಗಿಡ ಮಡಕೆ ಬರುವಾಗ. ಹೌದು ಹೌದು, ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಒಂದ್ 2 ಇಂಚ್ ಬಿಟ್ಟು ಬಿಡೋಣ, ಪಕ್ಕದಲ್ಲಿ ಕಲಸಿ ಉಯ್ತೀವಿ ಸರ್. ಶುಂಠಿ ಬೆಡ್ ತರ ಮಾಡ್ತೀನಿ ಯಾವ್ದೇ ತರಕಾರಿ ಬೆಳೆಯೋಕು ಕೂಡ. ಯಾವ ಹಂತದಲ್ಲಿ ಹಾಕ್ತೀರಿ, ಎಷ್ಟು ಸಾರಿ ಕೊಡ್ತೀರಿ? ಸರ್ ನಾನು ಒಂದು ಒಂದೇ ದಿನದ ಮಳೆಗೆ ಸತ್ತೋಗ್ಬಿಡ್ತೇವೆ ಸರ್, ಇಲ್ಲಿ ಬೆಡ್ ಮಾಡ್ಲಿಲ್ಲ ಅಂದ್ರೆ. ಬೆಡ್ ಮಾಡ್ಬೇಕು, ಅದೊಂದು ಬಹಳ ಮುಖ್ಯವಾದ ಸಂಗತಿ. ನೀರು ಬಸ್ತಾಗ್ತಾ ಇರಬೇಕು. ಆಮೇಲೆ 2 ದಿವಸಕ್ಕೊಮ್ಮೆ ಸರ್ ನಾನು ನೀರ ಹಿಡಿಯೋದು ಸರ್, ಒಂದು ಎಷ್ಟು ಬೇಕು ಇವತ್ತು ಅಷ್ಟು. ಮಳೆ ಆದ್ರೆ ಸರ್ ಅದು ನೋಡ್ಕೋಬೇಕು ಸರ್, ನಾವು ಮಳೆ ಜಾಸ್ತಿ ಆಗ್ಬಿಟ್ರೆ ತುಂಬಾ ನೀರಿದ್ರೆ ತಡೆಯೋದು. ಶುಂಠಿ ಬೆಡ್ಡಲ್ಲಿ ಎರೀತಾರಲ್ಲ ಆತರ ಎರ್ತು ಮತ್ತೆ ಮಣ್ಣು ಕೂಡಿ ಸರ್ ಉಗ್ಗಾಗಿರ್ಬೇಕು, ಮಣ್ಣು ಬುಡದಲ್ಲಿ ಲೂಸ್ ಇರ್ಬೇಕು, ಆಗದು ಎಷ್ಟು ಬೇಕಾದ್ರೂ ಒಬ್ಬುತ್ತದೆ, ಕ್ವಾಲಿಟಿ ಕಾಯಿ ಬರ್ತದೆ. ಹೌದು ಹೌದು, ಈಗ ನೋಡಿ ಅದೇನಾಯ್ತು ಗಿಡದಲ್ಲಿ ಶೀತ ಆಯ್ತಲ್ಲ ಸರ್ ನೆಲದ ಲೆವೆಲ್, ಆ ನೆಲದ ಲೆವೆಲ್ ಆದಾಗ ಏನಾಯ್ತು ಸರ್ ಗಿಡ ವೀಕ್ ಆಯ್ತು ಎಲ್ಲ ಕೆಂಪಾಗಿ. ಹೌದು, ನಮ್ಗೆ ಅರ್ಧ ಬೆಳೆ ಹೋಯ್ತು ಸರ್, ಅರ್ಧ ಬೆಳೆ ಬರ್ತಾ ಇದೆ. ಆದ್ರೆ ಸರ್ ಕೊಡಗಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಲ್ಲ ಸರ್. ಹೌದು ಹೌದು, ಅದರಿಂದ ನಮ್ಮ ಸೈಕ್ಲೋನ್ ಹಿಡ್ಕೊಂಡ್ರೆ 1 ಐಟಿ ಸತ್ತೋಗ್ಬಿಡ್ತಾರೆ ಸರ್ ಗಿಡ ಕಡ್ಲಿ ನಮ್ದು ಆಗ್ಬಿಟ್ಟಿದೆ ಈಗ. ಅದ್ ಬಿಡಿ, ಅದು ಎಕರೆ ಗಟ್ಲೆ ನಾನು ಒಂದ್ 5 ಕ್ವಿಂಟೆ ಮಾಡಿದೀನಿ ಸರ್, ಅದೇ ಒಂದು ಕಣದಾಗಲ್ಲ. ಕಣ ಅಂದ್ರೆ ಗೊತ್ತಲ್ಲ ಭತ್ತ ಬಡಿಯ ಕಣ. ಹೌದು ಹೌದು, ಅಷ್ಟೇ ಮಾಡೋದು ಸರ್, 20 ದಿವಸಕ್ಕೊಮ್ಮೆ ಚೇಂಜ್ ಮಾಡೋದು, ಇನ್ನೊಂದ್ ಕಣದಷ್ಟಾಗಲ್ಲ ಮಾಡೋದು ಸರ್. ತುಂಬಾ ಬೆಳ್ಕೊಂಡ್ರೆ ಸರ್ ಮಾರಕ್ಕು ನಾವು ಅಷ್ಟೇ ಲಿಮಿಟ್ ಮಾಡ್ಕೊಂಡಿ ಸರ್, ಒಂದೊತ್ತು ಊಟ ಎಷ್ಟು ಬೇಕು ಅಷ್ಟೇ ನಾವು ಯೂಸ್ ಮಾಡೋದು. ಅದು ಸರ್ ನಾಳೆ ಉಳಿದ್ರೆ ಸರ್ ಒಂಥರ ಕ್ವಾಲಿಟಿ ಇರೋದಿಲ್ಲ, ಆಮೇಲೆ ನಾವು ಅದೊಂದೊಂದಿಗೆ ಉಳಿದಕ್ಕೆ ಹೋಗಕ್ಕಾಗಲ್ಲ ಸರ್ ಇಲ್ಲಿ ನಾವು ಮನೆ ಕೆಲಸ ಬಿಟ್ಟು. ಹೌದು ಹೌದು, ಎಷ್ಟು ಬೇಕಷ್ಟು ತೆಗೆದುಕೊಂಡು ಹೋಗ್ತೀರಿ, ಬರುವಾಗ ಖಾಲಿ ಆಗಿ ಬರ್ತೀರಿ ಅಲ್ವಾ? ಅಷ್ಟೇ ಮಾಡಿದೀನಿ ಸರ್, ಎಲ್ಲ 4 ಕ್ಕೆ ಬಿಡ್ಡು ನಮ್ದು. ನಿನ್ನೆ ಹೋಗಿದೀನಿ, ಮಾರ್ ಬಂದಿದೀನಿ, ಇವತ್ತು ಉಳಿದ್ರೆ ಅದೇ ಕೆಲಸ ಹೋಗ್ಬೇಕು, ಜಮೀನಲ್ಲಿ ಕೆಲಸಗಳಿದೆ. ಹೌದು ಹೌದು, ಕೆಲಸಗಳು ಲಾಸ್ ಆಯ್ತು ಸರ್, ಸಣ್ಣ ಪುಟ್ಟಕ್ಕೆ ಹೋದ್ರೆ ವರ್ಕೌಟ್ ಆಗೋದಿಲ್ಲ. ಹೌದು ಹೌದು, ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಇದೀರಿ ಅಲ್ವಾ? ಇಲ್ಲ ಸರ್, ನಾವು ತುಂಬಾ ವ್ಯವಸಾಯದಲ್ಲಿ ನಾನು ಅಂತ ಹೇಳ್ಕೊಳೋದಲ್ಲ, ನಾವು ಊರಲ್ಲೂ ಹೇಳ್ತಾ ಇದಾರೆ, ಹೊರಗಡೆ ಬಂದು ನೋಡ್ತಾ ಇದಾರೆ ಸರ್, ವ್ಯವಸಾಯದಲ್ಲಿ ತುಂಬಾ ನಾನು ಸಾಹುಕಾರ ಸರ್. ಈ ಸಾಹುಕಾರಕ್ಕೆ ಕೃಷಿಯಲ್ಲಿ ಬರಬೇಕಾದ್ರೆ ನಿಮ್ದು ಶ್ರಮ ಇರ್ಲೇಬೇಕು ಅಲ್ವಾ? ಮನೆ ಕಟ್ಕೊಂಡು ಕಾರ್ ತಗೊಂಡಿದೀರ ನೀವು, 10 ರೂಪಾಯಿ ಮನೆ ಬಾಗಿಲು ಮಾರ್ತಿರಲ್ಲ ಸರ್ ಅಂತಾರೆ. ನಾನು 10 ರೂಪಾಯಿಂದ ಈ ಲೆವೆಲ್ ಬೆಳೆದಿರೋದು ಅಂತ ಹೇಳಿದೆ ಸರ್. ನೋಡಿ, ಒಳ್ಳೆ ಮಾತು, ಒಳ್ಳೆ ಮಾತು. ಹಾಗೆ ನೀವು ಬನ್ನಿ ಅಲ್ಲಿ ನೋಡೋದಲ್ಲ, ನೀವು ಬನ್ನಿ ತೋಟಕ್ಕೆ ಅಂತ ಹೇಳ್ತೀನಿ ಸರ್ ಅವ್ರಿಗೆ. ನಿಜ ನಿಜ ನಿಜ, ಹೌದು. ಸರ್ ತಂದ್ಕೊಡಿ ಊಟ ಚೆನ್ನಾಗಿದೆ ಎಂಬುದು ತರ್ಸ್ಕೋತಾರೆ ಸರ್. ಒಳ್ಳೇದು ಒಳ್ಳೇದು. ಇದು ಅಡಕೆ ಎಲ್ಲ ಅವಾಗ್ಲೂ ಕೂಡ ಎಲ್ಲ ಒಂದೊಂದು ಒಂದತ್ತು ಇಪ್ಪತ್ತು ಕಾಯಿ ಇಟ್ಕೊಂಡು ಹೋಗ್ತಾ ಇರ್ತೀನಿ ಸರ್ ಜೊತೆಲಿ. ತುಂಬ ಸಾಲ ಮಾಡ್ಕೊಂಡ್ರೆ ಸರ್ ನಮ್ಗೆ ಬಹಳ ಹಿಂಸೆ ಸರ್ ಅದು. ಬ್ಯಾಂಕ್ನವ್ರು ಬಂದು ಲೋನ್ ತಗೊಳ್ಳಿ ಸರ್ ನಿಮ್ಗೆ ಅಂತಂದ್ರೆ ಸಾಲ ಇದ್ರೆ ತೀರ್ಸೋದು. ಒಬ್ಳ ಮದುವೆ ಮಾಡಿದ್ರೆ ಸರ್ ನಿಮ್ಮ ನಾಮಪಂಕ್ ನನ್ನ ಕೆಲಸದಲ್ಲಿ ಸರ್ ಅಳಿಮಯ್ಯ, ಅದಕ್ಕೆ ಒಬ್ಳ ಮದುವೆ ಮಾಡಿದ್ವಿ ಸರ್ ಇನ್ನೊಬ್ಳ ಹೇಳಿದೆ ನಾನು ಅವಳಿಗೆ ಸ್ವಲ್ಪ ಗೋಲ್ಡ್ ತಗೊಳ್ಳೋಣ ಸಾಲ ಇದ್ರೆ ತೀರ್ಸ್ಕೊಳಕಾಯ್ತದೆ ಎಂಬುದು 100 ಗ್ರಾಮ್ ಗೋಲ್ಡ್ ತಗೊಂಡೆ ಸರ್ ಚಿಕ್ಕವಳಿಗೆ. ಅವಳು ಜಿ ಎಸ್ ಎಸ್ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡ್ತಾ ಇದ್ಲು. ಲೋನ್ ಇರೋದ್ರಿಂದ ಸರ್ ಈಗ ಕಟ್ಕೊಂಡ್ ಬಂದ ಸರ್ 6.5 ಲಕ್ಷದಲ್ಲಿ 3.5 ಲಕ್ಷ ಲೋನ್ ಜಾಸ್ತಿ ಬೇಡಿ ಅಂತ ಹೇಳಿದೆ. ಸಾಲ ಜಾಸ್ತಿ ತಗೊಂಡಿದ್ದಾರೆ ನೀವು ಲೋನ್ ಸಾಕು ಅಂತ ಹೇಳ್ತಿರಲ್ಲ ಅಂದ್ರೆ ಸರ್ ಮ್ಯಾನೇಜರ್ ಇಲ್ಲ ಸರ್ ನಮ್ಗೆ ತಗೊಳ್ಳೋ ದೊಡ್ಡದಲ್ಲ ರೈತರುಗಳು ಟೈಮ್ ಟೈಮ್ ಕಟ್ಟೋ ದೊಡ್ಡದು ಅಂದೆ. ಹೌದು ಹೌದು. ಆಗ ಅವರು ಬಂದು ಆಯ್ತು ತಗೊಳ್ಳಿ ಎಷ್ಟು ಬೇಕು ಅಂದ್ಬಿಟ್ಟು ಸರ್ ನಾವು ಕಂಪ್ಲೀಟ್ ಆಗಿ ಕಂತ ಕಟ್ಕೊಂಡ್ ಒಂದು ಲಿಮಿಟ್ ಅಲ್ಲಿ ಹೋಗ್ಬೇಕು ಸರ್ ರೈತರು. ಏನಾಗಿದೆ ಅಂದ್ರೆ ಹಣ ಇದೆ ಅಂದ್ಬಿಟ್ಟು ದೊಡ್ಡದಾಗ ಕೈ ಹಾಕ್ಬಿಟ್ಟು ಸರ್ ನಾವು ತಡ್ಕೊಳಕ್ ಆಗೋದಿಲ್ಲ ಸರ್. ನಿಮ್ಮ ಇತಿಮಿತಿಯಲ್ಲಿ ಜೀವನ ಮಾಡ್ಬೇಕು ಅದೇ ಜೀವನ ಮಾಡೋದ್ರಿಂದ ಒಂದು ಲೆವೆಲ್ ಅಲ್ಲಿ ಇದ್ದೀವಿ ಸರ್ ನಾವು. ನಿಜ ನಿಜ ನಿಜ. ನೀವು ನಿಮ್ಮ ಮನೆಯವರು ಶ್ರಮ ಪಟ್ಟು ಕೃಷಿಯಲ್ಲಿ ಕೆಲಸ ಮಾಡ್ತಾರೆ. ಅದೇ ಮನೆ ಕೆಲಸ ಮಾಡ್ಬೇಕಲ್ಲ ಸರ್. ಹೌದು ಹೌದು ನಿಜ. ಅದರಿಂದ ತೊಂದ್ರೆ ಇಲ್ಲ ಸರ್ ವ್ಯವಸಾಯದಲ್ಲಿ ನಾನ್ ಚೆನ್ನಾಗಿದ್ದೀನಿ ಸರ್. ಒಳ್ಳೇದಾಗ್ಲಿ ಬಂದು ನೋಡಿ ತೋಟ ಆಗ್ಲಿ ಕೊಡಸಲ್ಲ ನೀವು ಬಂದು ನೋಡಿ ಒಂದ್ಸರಿ. ಆಗ್ಲಿ ಜಯಣ್ಣ ಅವರೇ. ಕಿಲೋಮೀಟರ್ ದೂರದಲ್ಲಿರುವ ಪಿರಿಯಾಪಟ್ಟಣ ತಾಲೂಕು ಚಿಕ್ಕ ಹೊಸೂರು ಗ್ರಾಮದ ಜಯಣ್ಣ ಅವರ ಸಾರ್ಥಕ ಕೃಷಿ ಬದುಕಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಶ್ರಮಪಟ್ಟು ಕೃಷಿಯಲ್ಲಿ ದುಡಿಮೆ ಮಾಡ್ತಾ ಹೋದ್ರೆ ಜಾಣತನದ ಕಾಳಜಿಯ ಕೆಲಸಗಳನ್ನ ಕೈಗೊಳ್ತಾ ಇದ್ರೆ ಕೃಷಿಕರು ಕಲ್ಯಾಣರಾಗ್ತಾ ಇರ್ತಾರೆ. ಹೀಗಿದೆ ರೈತ ಬಾಂಧವರೇ, 9 6 3 7 8 7 3 1 2 8 7 3 1 2. ಇವರನ್ನು ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಕಾಫಿ ಮತ್ತು ಭತ್ತದಲ್ಲಿ ಪರಿಸರ ಪ್ರಿಯ ಕೃಷಿ ಕ್ರಮಗಳ ಪಾಲನೆ ಕುರಿತು ವಿರಾಜಪೇಟೆ ತಾಲೂಕು ನಾಂಗಾಲದ ಬೊಪ್ಪಂಡ ಟಿ ರವಿ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827 2. ಏಕೆ ಮನುಮುತ್ತಪ್ಪ ಉಕ್ಕೆ ಕೊಡಗು ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಓದು ಕುರಿತು ಜಂಬರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕೂಡುಕೂಟಲ್ಲಿ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ಹಂಗೆ ಅಧ್ಯಯನ ಮಾಡುವಂಗೆ ಆಕುತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವು ಕರೆ ಕೊಟ್ಟು ಮಡಿಕೇರಿನ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪೌರ ಕಾರ್ಮಿಕರ ಹಂಗೆ ಸ್ವಚ್ಛತಾ ಸಿಬ್ಬಂದಿಗೆ ಆರೋಗ್ಯ ತಪಾಸಣಾ ಜಂಬರ ನಡೆತು. ಪ್ರತಿದಿನ ನಗರ ಸ್ವಚ್ಛ ಮಾಡುವಲ್ಲಿ ಪೌರ ಆ ನಿಟ್ಟಿನಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುಕುತ್ತ ಜಿಲ್ಲಾಧಿಕಾರಿಯವು ಸಲಹೆ ಕೊಟ್ಟು ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವು ತಿಳಿಸಿದಳು. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಪ್ರಯುಕ್ತ ಮಡಿಕೇರಿ ತಾತವ್ಯ ಜಂಬರ ನಡೆದೆತ ತಾಲೂಕು ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸಿದಳು. ವಿದ್ಯುತ್ ವಿತರಣಾ ಕೇಂದ್ರ ಮಾನೇಳರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಆಲೂರು ಸಿದ್ದಾಪುರ ವಿದ್ಯುತ್ ಉಪಕೇಂದ್ರದಲ್ಲಿ ವಿದ್ಯುತ್ ಸರಬರಾಜು ಇರುತ್ತಲೆವರೆಗೆ ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ವಿಜ್ಞಾನ ದಿವಸ 2022ಕ್ಕೆ ಪೂರ್ವಭಾವಿಯಾಗಿ ಕೊಡಗು ಜಿಲ್ಲಾ ಮಟ್ಟದ ಮಾರ್ಗದರ್ಶಿ ಶಿಕ್ಷಕರ ಕಾರ್ಯಾಗಾರ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ನವೆಂಬರ್ 17ರಿಂದ 19ರವರೆಗೆ ಮಡಿಕೇರಿ ಉದ್ಘಾಟಿಸುವೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವರ ಕೂಡುಕೂಟಲ್ಲಿ ಬಾಲ್ಯವಸ್ಥೆನ ಅಡಿಯಲ್ಲಿ ನೇಮಕಾದ ಬೇರೆ ಬೇರೆ ಇಲಾಖೆಗಳ ನಿರೀಕ್ಷಕರುಗಳಿಗೆ ನವೆಂಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಮಡಿಕೇರಿ ರಂಜಿತ್ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಆಕ್ಯುಪ್ರೆಸರ್ ಥೆರಪಿ ಉಚಿತ ಶಿಬಿರ ಮಡಿಕೇರಿನ ರೋಟರಿ ಸಭಾಬಾಡಲಿ ನಡೆದ ನವಜಾತ ಶಿಶು ಸಪ್ತಾಹ ಜಂಬರ ನಡೆದಿದೆ. ಪ್ರಸಕ್ತ 2022-23 ಸಾಲಿನ ತಾಲೂಕು ಬಾಲಭವನ 7400016351ಕ್ಕೆ ಫೋನ್ ಮಾಡಿ ಇಲ್ಲರೆ ಅಂದು ಬೆಳಿಗ್ಗೆ ಒಮ್ಮನ ಹಾಡಿಕೆ ಅವಕಾಶ ಹುಟ್ಟಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯು ತಿಳಿಸಲು. ವಿರಾಜಪೇಟೆ ಹೋಬಳಿನ ಕದನೂರಿಗೆ ಸೋಮಾರ್ಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿಯಲ್ಲಿ ಇಂದು ಪೌತಿ ಖಾತೆ ಆಂದೋಲನ ಉಪತಹಶೀಲ್ದಾರರ ಸಮ್ಮುಖದಲ್ಲಿ ನಡೆದಿದೆ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುಳಿಯಪ್ರಭ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1800-42-53-916. ತಲಕಾವೇರಿ ಜಾತ್ರಾ ಸಂದರ್ಭದಲ್ಲಿ ಭಾಗಮಂಡಲದ ಶ್ರೀ ಬೆಗಂಡೇಶ್ವರ ದೇವಾಲಯದಲ್ಲಿ ನಡೆಸುತ್ತಿರುವ ಇಂದಿನ ಮಂಡಲ ನವೆಂಬರ್ 10ಕ್ಕೆ ಮರಣಪಟ್ಟ ಚೋನೀರ ಪಿ ಪೂನಚಾಯಿಂಡಮಾದ ಕಾರ್ಯ ಇದೇ 17ಕ್ಕೆ ನಾಳೆ ಬೆಳಗ್ಗೆ ಮಜ್ಜನ 1 ಗಂಟೆಕ್ ಮಂಗಳೂರು ಸುರತ್ಕಲ್ಲಲ್ಲಿ ಉಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಪೊಣ್ಣು ಚೋನೀರ ಗೀತಾ ಪೂನಚ ಮಕ್ಕ ಸೃಷ್ಟಿ ಪೂನಚ ಸೃಜನ್ ಪೂನಚ ಪಿಂಜ ಸಂಸಾರಕಾರ ಕಟ್ಟಂಡಿತು. ಕೊಡಗು ಮೀಡಿಯಾ ಸರ್ವಿಸಸ್ ಇಂಟರ್ನೆಟ್ ವತಿಯಿಂದ ಹೊಸ ಇಂಟರ್ನೆಟ್ ಸಂಪರ್ಕ ಮಡಿಕೇರಿ ನಗರ, ನೀರ್ಕೊಲ್ಲಿ, ಕರಗದಾಳು, ಥರ್ಡ್ ಮೈಲ್, ಮಕ್ಕಂದೂರು, ಮೇಕೇರಿ, ಕಗ್ಗೋಡ್ಲು, ತಾಳತಮನೆ, ಅಪ್ಪಂಗಳ, ಬೆಟ್ಟಗಿರಿ ಹಾಗೂ ಶುಂಠಿಗೊಪ್ಪ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಲಭ್ಯ. 02-1-86-944-81-41-86 ಅಥವಾ 7019-49-8826. ಈ ನವೆಂಬರ್ನಲ್ಲಿ ಅಭಿಲಾಷ್ ಸ್ಟೋರ್ನಲ್ಲಿ ಯಾರು ನೀಡದ ಬಂಪರ್ ಆಫರ್ಗಳು. ಎಲ್ಇಡಿ ಟಿವಿಗಳ ಮೇಲೆ 40% ಡಿಸ್ಕೌಂಟ್, ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಲೆ 20% ಡಿಸ್ಕೌಂಟ್, ಐಕಾನಿಕ್ ಕಾಜಲ್ ಮತ್ತು ಮಸ್ಕರ ಖರೀದಿಸುವಾಗ 20% ಡಿಸ್ಕೌಂಟ್, ಹೀರೋ ಸೈಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಮ್ಮ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡುವಾಗ ಹೊಸದರ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಫರ್ನಿಚರ್ ಗಳ ಮೇಲೆ ಅಪ್ ಟು 70% ಡಿಸ್ಕೌಂಟ್, 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ, ಕ್ಯಾಶ್ ಬ್ಯಾಕ್ ಆಫರ್ಗಳು, ಎಕ್ಸ್ಚೇಂಜ್ ಆಫರ್ಗಳು, ಈ ಎಲ್ಲಾ ಕೊಡುಗೆಗಳಿಗಾಗಿ ನಿಮ್ಮ ಹತ್ತಿರದ ಶ್ರೀಕಂಠೇಶ್ವರ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಕೆನರಾ ಬ್ಯಾಂಕ್ ತನ್ನ ಗೋಣಿಗೊಪ್ಪಲು ಶಾಖೆಯಲ್ಲಿ ಇದೇ ನವೆಂಬರ್ 18ರಂದು ಹಾಗೂ ನವೆಂಬರ್ 22ರಂದು ಕುಶಲದೇ ಪ್ರಕ್ರಿಯಾ ವೆಚ್ಚ ಅಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲದೆ ಸಾಲ ನೀಡಲಾಗುವುದು. ಅಲ್ಲದೆ ಆಕರ್ಷಕ ಬಡ್ಡಿ ದರದಲ್ಲಿ ಶಿಕ್ಷಣ ಸಾಲವು ಈ ಮೇಳದಲ್ಲಿ ಲಭ್ಯ. ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್ ಶಾಖೆಯನ್ನು ಇಂದೇ ಸಂಪರ್ಕಿಸಿ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಾಶ್ಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲಾ ತರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274-298-705, ಮೊಬೈಲ್ 9972-18440 ಅಥವಾ 9448-4-8744. ನೆಲಜಿ ಗ್ರಾಮ ಕಡದಿನ ಚಟ್ಟಿಯಾರಂಡ ಒಕ್ಕಡ ಗುರುಕಾರಣಂಗ ಮೀದಿ ವಿಪಕಾರ ಬಾರ ನಾಳೆ ಪೋಲು 12 ಗಂಟೆಗೆ ಒಕ್ಕ ಕೈ ಒಕ್ಕಕಾರ ಕಟ್ಟಣಿತು. ಇದೊಂದು ಪ್ರಕಟಣೆ. ತಾಲೂಕು ಬಾಲಭವನ ಶಿಶು ಅಭಿವೃದ್ಧಿ ಯೋಜನೆಯಡಿ ಮಡಿಕೇರಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಪ್ರಾಥಮಿಕ ಶಾಲೆ ಮೋರ್ನಾಡು ಇದರ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಿದ್ದು ಸ್ಪರ್ಧಿಗಳು ದೂರವಾಣಿ ಸಂಖ್ಯೆ 9:30ಕ್ಕೆ ಹಾಜರಾಗಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕನ್ನಡ ನಾಡಿನ ಹೆಸರಾಂತ ಕವಿಗಳು ಸಾಹಿತ್ಯದೆಯನ್ನು ಆಯೋಜಿಸಲಾಗುವುದು. 5 ವರ್ಷದಿಂದ 8 ವರ್ಷದ ಮಕ್ಕಳು, 9 ವರ್ಷದಿಂದ 12 ವರ್ಷದ ಮಕ್ಕಳು, 13ರ ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ ಕ್ಷಿತಿಜ ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕೃಷ್ಣಮೂರ್ತಿ ಬಿಳಿಗೆರೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಗಾಳಿಬೀಡು ನಿವಾಸಿ ಕೊಂಬಾರನ ತವರು ಮನೆ ಪರಿಯಪ್ಪಮ್ಮನ ಕೊಂಬಾರನ ರಾಗಿಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಕಾಲ್ ಮಾಡಿ 960. ಚಟ್ಟಣ ದಿವ್ಯಾ ಪ್ರದೀಪ್, ಕೊಡಗು ಜಿಲ್ಲೆಯಲ್ಲಿ ಸಹಕಾರ ಸಂಘ ಚಾಯೋಡ ಕಾರ್ಯನೀಸಿಯನ್ನುಂಡು ಸಹಕಾರ ಸಂಘತ್ನ ಇನ್ನೆಚ್ಚಕ್ಕೂ ಬಲಪಡುತ್ತೋಕ್ಕೆ ಮಿಂಜಕ್ಕೆ ಬರೋಣ ಒಂದು ವಿಧಾನ ಪರಿಷತ್ ಸದಸ್ಯಗಳನ್ನ ಸುಜಾ ಕುಶಾಲಪ್ಪ ಎಣ್ಣಿತು. ಕೂಡ ನನಕ್ಕೆ ಬಾರೆ ಬಾರೆ ಸಂಘತ್ರ ಕೂಟಾದನೆಲ್ಲ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹತ್ರ ಮಾರಿಪ ಕಂಡುಂಜೆ ಉಳಿತಿಯಂಡು ಬಂದಿತ್ತುಳೋ ಸಹಕಾರ ಸಂಘತ್ನ ಬಲಪಡುತ್ತೋಕ್ಕೆ ನೈಕೊಂಡು ಒಂದು ಸಲಹೆ ಮಾಡಿಸಿ. ಯೂನಿಯನ್ ಶಿಕ್ಷಣ ಪಿಂಜ ಸಾಹಿತ್ಯ ಕೋವಕ್ಕೆ ಪಂದ್ಯಂಡ ಬೊಳ್ಳಿಯಪ್ಪ ಹೆಂಗ ಕೊಡುಗೆ ಕೊಡ್ತಿತ್ತು. ಸಾರ್ವಜನಿಕಂಗಡ ಮನವಿ ಚಟ್ಟೋಂಡ ಕೆ ಮನುಮುತ್ತಪ್ಪ ಹೆಂಗಕ್ಕೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿನ ಬೊಟ್ಟೋಂಡ ಡಿ ಭೀಮಯ್ಯ ಕೊಂಗಂಡ ಎಂತತ್ತು ಕಾರ್ಯಕ್ರಮತ್ತು ಮುಖ್ಯಪಟ್ಟ ಹೆಂಗ ಕೂಡಿಯಾಡಿ ತಿಂಜತ್ತು. ಭಾರತ ಸಂವಿಧಾನತ್ರ ಪಿತಾಮಹ ಅಂಬೇಡ್ಕರ್ ರೆಂಗಡ ಓದರ ಮೀದ ಇಂದು ನಡೆದ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಪರಂದತ್ತು. ಸ್ವಾತಂತ್ರ್ಯ ಭಾರತ ಬಾಂಬೆ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪಿಂಜ ರಾಜ್ಯಶಾಸ್ತ್ರ ಪದವಿ ಪಡೆದ ಪಿಂಜ ಅಮೆರಿಕತ್ರ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಪ್ಪ ಒಂಗ ಮಕ್ಕಳ ಬೌಸರ ಮೀದ ಆಸೆ ಬೆಚ್ಚಿತಿಪ್ಪ ಅದನ್ನು ನೇರು ಮಾಡೋಕು ಮಕ್ಕ ಪ್ರಯತ್ನ ಪಡೋಂಡು ಅಣ್ಣುಚಿ. ಒಯ್ಪತ್ತು 5:30 ಗೋಣಿಮರೂರು ಆಲೂರು ಸಿದ್ದಾಪುರ ಮಾಲಂಬಿ ಸಿದ್ದಲಿಂಗಪುರ ಅಚಿಟಿತು. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ರಾದನೆಯಲ್ಲಿ 19:19 ಮಡಿಕೇರಿ